50 languages. 3 3 التعارف ಪರಿಚಯಿಸಿಕೊಳ್ಳುವುದು. مرحبا ನಮಸ್ಕಾರ. مرحبا نهارك سعيد. ನಮಸ್ಕಾರ. كيف الحال؟ كيف حالك؟ ಹೇಗಿದ್ದೀರಿ? هل انت من اوروبا؟ ಯುರೋಪ್ನಿಂದ ಬಂದಿರುವಿರಾ? هل انت من امريكا؟ ಅಮೆರಿಕದಿಂದ ಬಂದಿರುವಿರಾ? هل انت من اسيا؟ ಏಷ್ಯಾದಿಂದ ಬಂದಿರುವಿರಾ? في اي فندق تقيم؟ ಯಾವ ಹೋಟೆಲ್ನಲ್ಲಿ ಇದ್ದೀರಿ? منذ متى انت هنا؟ ಯಾವಾಗಿನಿಂದ ಇಲ್ಲಿದ್ದೀರಿ? الى متى ستبقى؟ ಎಷ್ಟು ಸಮಯ ಇಲ್ಲಿ ಇರುತ್ತೀರಿ? أتعجبك الإقامة هنا؟ ನಿಮಗೆ ಈ ಪ್ರದೇಶ ಇಷ್ಟವಾಯಿತೆ? أتقضي عطلتك هنا؟ ನೀವು ಇಲ್ಲಿ ರಜೆ ಕಳೆಯಲು ಬಂದಿದ್ದೀರಾ? تفضل بزيارتي. ನನ್ನನ್ನು ಒಮ್ಮೆ ಭೇಟಿ ಮಾಡಿ. هذا عنواني. ಇದು ನನ್ನ ವಿಳಾಸ. هل سنلتقي غدا؟ ನಾಳೆ ನಾವು ಭೇಟಿ ಮಾಡೋಣವೇ? آسفة، لدي التزامات أخرى. ಕ್ಷಮಿಸಿ, ನನಗೆ ಬೇರೆ ಕೆಲಸ ಇದೆ. وداعا. ಹೋಗಿ ಬರುತ್ತೇನೆ. إلى اللقاء. ಮತ್ತೆ ಕಾಣುವ. أراك قريبا. ಇಷ್ಟರಲ್ಲೇ ಭೇಟಿ ಮಾಡೋಣ.